ಸಾಪನಿ ಬರೆಗರೇ ಗರೆ ಸನಿ ರೇ ಗರೆ ಸನಿ ರೇ ಗರೆ ಸನಿ ಮಸ್ತ್ ಮಸ್ತ್ ಮಸ್ತ್ ಮಸ್ತ್ ದಮ್ ಮಸ್ತ್ ಕಲಂದರ್ ಮಸ್ತ್ ಮಸ್ತ್ ದಮ್